ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಟ್ರಿ. ರೈತನ ಅಂಗೈಯಲ್ಲೇ ಹವಾಮಾನ ಮುನ್ಸೂಚನೆ, ಈಗಾಗಲೇ ಹೇಳಿದಾಗೆ ಮೇಘದೂತ ಆ್ಯಪ್ ಅಂತಕ್ಕಂಥದ್ದು ಒಂದು ಮೊಬೈಲ್ ಅಪ್ಲಿಕೇಶನ್, ಇದನ್ನ ರೈತರು ಈ ಕೂಡಲೇ ಇದನ್ನ ಡೌನ್ಲೋಡ್ ನೀವು ಮಾಡ್ಕೊಳ್ಬಹುದು. ಜೊತೆಗೆ ದಾಮಿನಿ ಅಂತಕ್ಕಂಥ ಒಂದು ಆ್ಯಪ್ ಅನ್ನ ಮುಂಗಾರಿನ ಸಂದರ್ಭದಲ್ಲಿ ಉಪಯೋಗವಾಗ್ತದೆ, ಅದನ್ನು ಸಹಿತ ನೀವು ಆ್ಯಪ್ ಅನ್ನ ಬಳಸ್ಕೊಳ್ಬಹುದು. ಯಾವುದೇ ಮಳೆಗಾಲದಲ್ಲಿ ಒದಗುವ ಹಾನಿಯನ್ನು ತಪ್ಪಿಸಲಿಕ್ಕೆ ಮತ್ತು ಮುನ್ಸೂಚನೆಗಳನ್ನು ಕೊಡೋದಕ್ಕೆ ನಿಮಗೆ ಈ ಎರಡು ಆ್ಯಪ್ಗಳು ಸಹಾಯ ಮಾಡ್ತವೆ ಅಂತಕ್ಕಂಥ ಮಾಹಿತಿಯನ್ನು ನಮ್ಮ ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ಪಕ್ಕೀರಪ್ಪ ಆರ್ ಭವಿಯವರು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಅಂಗೈಯಲ್ಲಿ ಹವಾಮಾನ ಮುನ್ಸೂಚನೆ ಕುರಿತು ಡಾಕ್ಟರ್ ಪಕ್ಕೀರಪ್ಪ ಅರಬಾವಿ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಈ ಸಂದರ್ಶನದ ಸಂದರ್ಶಕರು ಸೋಮೇಶ್ ಉಪ್ಪಾರ್ ಅವರು. ರೈತ ಬಾಂಧವರೇ, ಈಗ ಕೃಷಿ ಗೀತೆಗಳನ್ನು ಕೇಳೋಣ. ನಲ್ವತ್ತೈದು ದಿನಗಳ ಮೇಲೆ ಚಿಬುಟಿದರೆ ತೊಗರಿಯ ಚಿಗುರ, ಬಿತ್ತನೆಯಾದ ನಲ್ವತ್ತೈದು ದಿನಗಳ ಮೇಲೆ ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ. ದಿನಗಳ ಮೇಲೆ ರೈತ ನೋಡು ನಿನ್ನ ಬಾಳು ಮಧುರ ಮಧುರ, ಇನ್ನೂರು ದಿನಗಳ ಮೇಲೆ ರೈತ ನೋಡು ನಿನ್ನ ಬಾಳು ಮಧುರ ಮಧುರ, ಚಿವುಟಿದರೆ ತೊಗರಿಯ ಚಂಡಿ ಬರುವುದು ಇಳುವರಿ ದಂಡಿ ದಂಡಿ, ಚಿವುಟಿದರೆ ತೊಗರಿಯ ಚಂಡಿ ಬರುವುದು ಇಳುವರಿ ದಂಡೆ ದಂಡೆ. ಬಿತ್ತನೆಯಾದ ನಲ್ವತ್ತೈದು ದಿನಗಳ ಮೇಲೆ ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ. ಹಿಡಿಯುವೆ ಕೈಯಲ್ಲಿ ಬೆಳ್ಳಿ ಗಿಂಡಿ, ಸುರಿಬುದು ನೋಟಿನ ಪೆಂಡಿ ಪೆಂಡಿ, ಹಿಡಿಯುವೆ ಕೈಯಲ್ಲಿ ಬೆಳ್ಳಿ ಗಿಂಡಿ, ಸುರಿಬುದು ನೋಟಿನ ಪೆಂಡಿ ಪೆಂಡಿ, ಮುಡಿದರೆ ಮಲ್ಲಿಗೆಯ ದಂಡಿ ಸೆಳೆಬುದು ಘಮ ಘಮ ತುಂಬಿ ತುಂಬಿ, ಮುಡಿದರೆ ಮಲ್ಲಿಗೆಯ ದಂಡೆ ಸೆಳೆಬುದು ಘಮ ಘಮ ತುಂಬೆ ತುಂಬೆ. ಬಿತ್ತನೆಯಾದ ನಲ್ವತ್ತೈದು ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ, ಬಿತ್ತನೆಯಾದ ನಲ್ವತ್ತೈದು ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ. ಕಾಯ್ತಾನ ಮಳೆಯು ಬಂದರ ಬರಚಕ್ಕ ಬೆಳಿತಾನ, ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ

ಎಲಿಯೋ ಕೃಷ್ಣ ನನ್ನ ಕೊಲ್ಲ ಹೋದರೆ ನಿಮಗೆ ಕಷ್ಟ ನನ್ನ ಕೊಲ್ಲ ಹೋದರೆ ನಿಮಗೆ ಕಷ್ಟ ಬದುಕಲು ಬಿಡಿ ನನ್ನನ್ನು ಪರಿಸರಕ್ಕೂ ಇಷ್ಟ ಬದುಕಲು ಬಿಡಿ ನನ್ನ